ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ತಾವು ಕೇಳಲಿದ್ದೀರಿ, ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ನಡೆದ ವನ ಮಹೋತ್ಸವ ಕಾರ್ಯಕ್ರಮದ ಸಂದರ್ಭದಲ್ಲಿ ವಿವಿಧ ಅಧಿಕಾರಿಗಳ ಅಭಿಪ್ರಾಯ ಆಧಾರಿತ ಕಾರ್ಯಕ್ರಮ, ಪ್ರತಿ ಹನಿ ನೀರಿನಿಂದ ಅಧಿಕ ಬೆಳೆ, ಕೇಂದ್ರ ಸರ್ಕಾರದ ಪಿಡಿಎಂಸಿ ಯೋಜನೆ ಕುರಿತು ಮಾಹಿತಿ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಹಾಗಾದರೆ ಮೊದಲಿಗೆ ಕೇಳೋಣ, ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ನಿನ್ನೆ ನಡೆದ ವನ ಮಹೋತ್ಸವ ಕಾರ್ಯಕ್ರಮದ ಸಂದರ್ಭದಲ್ಲಿ ವಿವಿಧ ಅಧಿಕಾರಿಗಳ ಅಭಿಪ್ರಾಯ ಆಧರಿಸಿದ ಕಾರ್ಯಕ್ರಮವನ್ನು. ನಮಗೆಲ್ಲ ಅವಳ ಮಡಿಲಲ್ಲಿ ಆಡೋರು ನಾವೆಲ್ಲ, ತಾಯ ಒಡಲಲ್ಲಿ ಬಾಡೋರು ನಾವೆಲ್ಲ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿನ್ನೆ ದಿನಾಂಕ 1-7-2023 ರಾಯಚೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ಜರುಗಿತು. ದಿನಾಂಕ 1-7-2023 7-7-2023 ಅಂತಂದರೆ 7 ದಿನಗಳ ಕಾಲ ರಾಜ್ಯಾದ್ಯಂತ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಗ್ತಾ ಇದೆ. ಗಿಡಮರಗಳ ಪ್ರಾಮುಖ್ಯತೆ, ಪರಿಸರದ ಸಂರಕ್ಷಣೆ ಹಾಗೂ ಈ ನಮ್ಮ ಪರಿಸರ ಅಸಮತೋಲನಕ್ಕೆ ಕಾರಣವಾದಂತಹ ವಿವಿಧ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಚರ್ಚಿಸಲಾಗ್ತಾ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ವನ ಮಹೋತ್ಸವದ ಕುರಿತು ಪ್ರಾಮುಖ್ಯತೆಯನ್ನು ನೀಡಲಿಕ್ಕೆ ಗಿಡಮರಗಳನ್ನು ನೆಡುವಂತಹ ಒಂದು ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಈ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳು, ಡೀನ್ಗಳು, ಹಾಗೆಯೇ ಆಡಳಿತ ಅಧಿಕಾರಿಗಳು, ಹಾಗೆಯೇ ಪ್ರಾಧ್ಯಾಪಕರು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡರು. ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಅನಿಸಿಕೆಗಳನ್ನು ತಿಳ್ಕೊಳ್ಳೋಣ. ಪ್ರಾರಂಭದಲ್ಲಿ ಅರಣ್ಯ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಚಂದ್ರಣ್ಣ ಅವರು ಈ ಸಂದರ್ಭದಲ್ಲಿ ತಮ್ಮ ವಿಚಾರಗಳನ್ನು ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ಎಲ್ಲಿ ರಸ್ತೆಗಳಿದಾವೋ ಅದಕ್ಕೆ ಐದರ್ ಸೈಡ್ ಆಫ್ ದಿ ರೋಡ್ ಅವೆನ್ಯೂ ಪ್ಲಾಂಟೇಶನ್ ಟೈಪ್ ಮಾಡೋಣ ಅಂತ ಇದ್ದೀವಿ. ಪ್ಲಸ್ ವೇಸ್ಟ್ ಲ್ಯಾಂಡ್ಸ್ ಎಲ್ಲೆಲ್ಲಿದೆಯೋ ಆ ಸೀಡುಮ್ ಟೆಕ್ನಿಕ್ ತರ ಪ್ಲಾಂಟಿಂಗ್ ಪ್ರೋಗ್ರಾಮ್ನೇ ಅಳವಡಿಸಿ ಗ್ರೀನರಿ ಮಾಡೋಣ ಅಂತ ಇದ್ದೀವಿ. ಯಾಕೆ ಅಂತ ಇದೊಂದು ಸದಾವಕಾಶ ನನಗೆ ಯಾಕೆ ಸಿಕ್ಕಿದೆ ಅಂತಂದರೆ, ಮಾನ್ಯ ಅರಣ್ಯ ಮಂತ್ರಿಗಳು ಒಂದು ಹೊಸ ಕಾನ್ಸೆಪ್ಟನ್ನು ತಂದು ಈ ಸಪ್ತಾಹ ಅಂದರೆ 1-7 ತಾರೀಕುವರೆಗೂ ವನಮಹೋತ್ಸವ ಕಾರ್ಯಕ್ರಮವನ್ನು ಅಳವಡಿಸಲೇಬೇಕು. ಕೋಟಿ ಪ್ಲಾಂಟಿಂಗ್ ಪ್ರೋಗ್ರಾಮ್ ಅಂತ ಅಂದರೆ ಕೋಟಿ ಸಸಿಗಳ ನೆಡೋ ಕಾರ್ಯಕ್ರಮ ಅಂತ ಸಪ್ತಾಹ ಇಡೀ ಸ್ಟೇಟ್ಗೆ ಅಸೈನ್ಮೆಂಟ್ ಇದೆ. ಆ ಬೇಸಿಸಲ್ಲಿ ಈ ಕ್ಯಾಂಪಸನ್ನು ಮತ್ತು ಎಲ್ಲೆಲ್ಲಿ ಸರ್ಕಾರಿ ಭೂಮಿಗಳಿದ್ದಾವೆ, ಸರ್ಕಾರಿ ಆಫೀಸ್ಗಳಿದ್ದಾವೆ, ಪ್ರೊಟೆಕ್ಟೆಡ್ ಆಸ್ಪೆಕ್ಟ್ಸ್ ಈವನ್ ಇಂಡಸ್ಟ್ರಿಯಲ್ ಏರಿಯಾಗಳನ್ನು ಟ್ಯಾಕಲ್ ಮಾಡಿ, ಯಾಕೆ ಅಂತಂದರೆ ನಮ್ಮ ರಾಯಚೂರಲ್ಲಿ 4% ಅಷ್ಟೇ ಫಾರೆಸ್ಟ್ ಇರೋದು, ಅದನ್ನು 33%ಕ್ಕೆ ಯಾವ ರೀತಿ ತಗೊಂಡು ಹೋಗ್ಬೇಕು ಅಂತಂದರೆ ಟೀ ಕವರೇಜ್ ಮಾಡಿಯೇ ನಾವು ತಗೊಂಡೋಗೋಕ್ಕೆ ಆಗುತ್ತೆ, ಬಿಟ್ಟರೆ ಲ್ಯಾಂಡ್ ಖರೀದಿ ಮಾಡಿಕೊಂಡು 33% ನಾವು ತಗೊಂಡು ಹೋಗ್ಲಿಕ್ಕೆ ಆಗಲ್ಲ. ಯಾಕಂದರೆ ಇಲ್ಲೆಲ್ಲ ರೈತರ ಜಮೀನುಗಳೇ ಜಾಸ್ತಿ ಇರೋದ್ರಿಂದ ಮೇಜರ್ ರೋಡ್ಸನ್ನು, ಮೇಜರ್ ಎಲ್ಲ ಕ್ಯಾಂಪಸ್ಗಳನ್ನು ಪ್ಲಾಂಟಿಂಗ್ ಪ್ರೋಗ್ರಾಮ್ ಮಾಡಬೇಕು ಅಂತ ನಿರ್ದೇಶಿಸಿದ್ದೀವಿ. ಅದಕ್ಕೆ ಎಲ್ಲ HODಗಳು ಇರೋದ್ರಿಂದ ನಿಮ್ಮ ಸಹಕಾರ, ನಾವೇನಾದ್ರೂ ಅಲ್ಲಿ ಕರೆಕ್ಷನ್ಸ್ ಏನಾದ್ರು ಇದ್ರೆ ನೀವೇ ನಮಗೆ ಮಾಡಬೇಕು ಅಂತ ಈ ಮೂಲಕ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಪ್ರೆಸೆನ್ಸನ್ನು ನೀವು ಮ್ಯಾಕ್ಸಿಮಮ್ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಆದ್ದರಿಂದ ಈ ಸಹಕಾರ ನನಗೆ ಎಲ್ಲರೂ ಕೊಡ್ತಾ ಇದ್ದೀರಿ, ಕೊಡ್ತಾ ಇರೋದನ್ನ ಇನ್ನೊಂದು ಹೊತ್ತು ಕೊಟ್ಟು ನಾವು ಕ್ಯಾಂಪಸ್ ಅನ್ನ ಗ್ರೀನರಿ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆಲ್ಲ ಸಹಕಾರ ಕೊಡಿ ಅಂತ ಹೇಳ್ತಾ. ಇದೇ ಸಂದರ್ಭದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ ಎಂ ಹನುಮಂತಪ್ಪ ಅವರು ಹಸಿರೀಕರಣವನ್ನು ಮಾಡಲಿಕ್ಕೆ ಕ್ಯಾಂಪಸ್ನಲ್ಲಿ ಯಾವ ರೀತಿ ಕ್ರಮವನ್ನು ಮುಂದಿನ ದಿನಗಳಲ್ಲಿ ತಗೋತಾ ಇದ್ದಾರೆ, ಯಾಕಂದರೆ ವನಮಹೋತ್ಸವ ಸಂದರ್ಭದಲ್ಲಿ ಈಗಾಗಲೇ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಹಸಿರೀಕರಣ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಅರಣ್ಯ ಇಲಾಖೆ ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಹನುಮಂತಪ್ಪ ಅವರು ಮುಂದಿನ ದಿನಗಳಲ್ಲಿ ಸಾಕಷ್ಟು ವಿಶ್ವವಿದ್ಯಾಲಯದ ಆವರಣ ಇರಬಹುದು ಅಥವಾ ಅವರ ಸಂಶೋಧನಾ ಕೇಂದ್ರಗಳಿರ್ಬೋದು, ಅಲ್ಲಲ್ಲಿ ಸಾಕಷ್ಟು ವೇಸ್ಟ್ ಲ್ಯಾಂಡ್ ಇದೆ ಮತ್ತು ಅಲ್ಲಲ್ಲಿ ಗಿಡಗಳನ್ನ ಹಚ್ಚತಕ್ಕಂಥ ಅವಕಾಶಗಳು ಸಾಕಷ್ಟಿದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಯಾವ ರೀತಿ ಮುಂದಿನ ದಿನಗಳಲ್ಲಿ ಕ್ರಮವನ್ನು ತಗೋತಾರೆ ಹಸಿರೀಕರಣ ಮಾಡಲಿಕ್ಕೆ ವಿವಿಧ ಕ್ಯಾಂಪಸ್ಗಳಂತಕ್ಕಂಥ ವಿಚಾರವಾಗಿ ಅವರ ಅನಿಸಿಕೆಯನ್ನು ಹಂಚ್ಕೋತಾರೆ. ಈಗಾಗಲೇ ವನಮಹೋತ್ಸವದ ಒಂದು ಅಂಗವಾಗಿ 1ನೇ ತಾರೀಕಿನಿಂದ 7ನೇ ತಾರೀಕು ಸಪ್ತಾಹ ಕಾರ್ಯಕ್ರಮವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ವಿ. ಇದನ್ನು ಅರಣ್ಯ ಇಲಾಖೆ ಅವರ ಸಹಯೋಗದೊಂದಿಗೆ ಡಾಕ್ಟರ್ ಚಂದ್ರಣ್ಣ ಅವರ ನೇತೃತ್ವದಲ್ಲಿ ನಾವು ಸಹಭಾಗಿತ್ವವಾಗಿ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ಕ್ಯಾಂಪಸ್ಗಳಲ್ಲಿಯೂ ಸಹ ಈ ಒಂದು ಗಿಡ ನೆಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. 1ನೇ ತಾರೀಕಿನಿಂದ 7ನೇ ತಾರೀಕುವರೆಗೂ ಎಲ್ಲೆಲ್ಲಿ ನಮ್ಮ ಜಾಗ ಇದೆಯೋ, ರೋಡ್ ಸೈಡಲ್ಲಾಗಿರ್ಬೋದು, ಕಾಲೇಜ್ಗಳ ಮುಂಭಾಗದಲ್ಲಾಗಿರ್ಬೋದು, ಕ್ವಾರ್ಟರ್ಸ್ಗಳ ಮುಂಭಾಗದಲ್ಲಾಗಿರ್ಬೋದು, ಬೇರೆ ಎಲ್ಲಿ ಜಾಗ ಇದೆ ಅಲ್ಲೆಲ್ಲಿ ನಮ್ಮ ಗಿಡ ಎಕ್ಸ್ಪೆಷಲಿ ಅರಣ್ಯ ಗಿಡಗಳನ್ನು ನೆಟ್ಟು ಇನ್ನೂ ಹೆಚ್ಚಿನ ಮಾಡೋಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ. ಆ ರೀತಿ ಅರಣ್ಯ ಇಲಾಖೆ ಸಹಕಾರ ಇದೆ. ಈಗಾಗಲೇ ಸಾಕಷ್ಟು ಕಳೆದ ಬಾರಿನೂ ಮಾಡಿರ್ತಕ್ಕಂಥ ಗಿಡಗಳನ್ನು ನಾವು ಮೇಂಟೈನ್ ಮಾಡಿದ್ದೀವಿ. ಇನ್ನು ಎಲ್ಲೆಲ್ಲಿ ಆ ಗಿಡಗಳು ಹೋಗಿದಾವೋ ಅಲ್ಲಿನ ಮತ್ತೊಮ್ಮೆ ಗಿಡಗಳನ್ನು ನೆಟ್ಟು ಹೆಚ್ಚಿನ ಒಂದು ಹಸಿರುಕರಣ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅಂತ ಈ ಸಂದರ್ಭದಲ್ಲಿ ತಿಳಿಸೋಕೆ ಇಷ್ಟಪಡ್ತೇನೆ. ಡಾಕ್ಟರ್ ಚಂದನ್ ಅವರೇ, ತಾವು ಹೇಳಿದಾಗೆ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ವೇಸ್ಟ್ ಲ್ಯಾಂಡ್ ಇದೆ, ಸರ್ಕಾರಿ ಜಾಗ ಖಾಲಿ ಇದಾವೆ, ಜೊತೆಗೆ ಅಲ್ಲಲ್ಲಿ ಸಾಕಷ್ಟು ಗಿಡಗಳು ನೆಡಲಿಕ್ಕೆ ಅವಕಾಶ ಇರೋದು. ಈಗಾಗಲೇ ಇಲಾಖೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಸಿರೀಕರಣಕ್ಕಾಗಿ. ಮುಂದಿನ ದಿನಗಳಲ್ಲಿ ಇಲಾಖೆ ಯಾವ ರೀತಿ ಹೆಚ್ಚಾಗಿ ಮಾಡಬೇಕು, ಎಷ್ಟು ಪ್ರತಿಶತ ಅರಣ್ಯ ಇದೆ ನಮ್ಮ ಜಿಲ್ಲೆಯಲ್ಲಿ, ಮುಂದಿನ ದಿನಗಳಲ್ಲಿ ಯಾವ ರೀತಿ ತಾವು ಇಲಾಖೆ ಒಂದು ಪ್ರತಿಬದ್ಧವಾಗಿದೆ ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕೆ? ಇದು ರೂಪುರೇಷೆಗಳನ್ನು ನಾವು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮದು ಪ್ರಸ್ತಾವನೆ ಇಟ್ಟಿದ್ದೇನೆ. ಈಗಾಗಲೇ 7,000 ಹೆಕ್ಟರ್ನ ನಾವು ಪ್ರತಿ ವರ್ಷನೂ ನಾವು ಕವರ್ ಮಾಡಬೇಕು. ಕವರ್ ಮಾಡಿದ್ರೆ ಮಾತ್ರ ನಾವು ಜಸ್ಟ್ 33% ಮಾಡಲಿಕ್ಕೆ ಈಸಿ ಆಗ್ತದೆ. ಈಗ 4% ನಾವು ಲ್ಯಾಂಡ್ ಬೇಸಲ್ಲಿ 4% ಇದೆ, ಬಟ್ ಅರಣ್ಯ ಬೇಸಿಸಲ್ಲಿ 14% ಇದೆ ಆಲ್ರೆಡಿ. ಅದನ್ನು 33% ನಾವು ತಗೊಂಡೋಗ್ಬೇಕಂತಂದ್ರೆ ಟೌನ್ಶಿಪ್ ಹಸಿರೀಕರಣನು ಮಾಡಬೇಕು, ಮತ್ತೆ ಎಲ್ಲ ವೇಸ್ಟ್ ಲ್ಯಾಂಡ್ಸ್ ಅನ್ನೋದಕ್ಕಿಂತ ಪ್ರೊಟೆಕ್ಟೆಡ್ ಏರಿಯಾಗಳನ್ನ ನಾವು ಟ್ಯಾಕಲ್ ಮಾಡಿದ್ರೆ ಹಸಿರೀಕರಣದಲ್ಲಿ ಅರಣ್ಯ ವೆಸ್ಟರ್ನ್ ಘಾಟಲ್ಲಿ ಯಾವ ರೀತಿ ಎನ್ವಿರಾನ್ಮೆಂಟ್ ಇದೆಯೋ ಆ ಎನ್ವಿರಾನ್ಮೆಂಟ್ ಅನ್ನ ಇಲ್ಲೂ ಕಲ್ಪಿಸಲಿಕ್ಕೆ ಅವಕಾಶ ಇದೆ. ಯಾಕಂದ್ರೆ ಆ ಕಡೆ ಕೃಷ್ಣ, ಈ ಕಡೆ ತುಂಗೆ ನಮ್ಮನ್ನು ಕಾಯ್ತಾ ಇರೋದ್ರಿಂದ ಅಡ್ವಾಂಟೇಜ್ ಇಲ್ಲಿನ ಜನಗಳಿಗೆ ಸ್ವಲ್ಪ ನಾವು ತಿಳಿಬಯಸಿದ್ರೆ ಅದನ್ನ ನಾವು ಹಸಿರೀಕರಣ ಅಂತಲ್ಲ, ಉಪಯುಕ್ತ ಮರಗಳನ್ನೇ ನಾವು ಬೆಳೆಸಿ ಅದರಿಂದ ಉಪಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಇಲಾಖೆಗೆ ಪ್ರಸ್ತಾವನೆ ಈಗಾಗಲೇ ಸಲ್ಲಿಸಿದ್ದೇನೆ. ಪ್ರತಿ ವರ್ಷ 7,000 ಹೆಕ್ಟರ್ನ ನಾವು ಕವರೇಜ್ ಮಾಡಬೇಕು ಅಂತ. ಮೋಸ್ಟ್ಲಿ ಈ ಸರಿ ಅಂತೂ 1,000 ಹೆಕ್ಟರ್ಗೂ ಮಾಡ್ಬೋದು ಅಂತ ಪ್ರಸ್ತಾವನೆ ಇದೆ. ಈಗ ನಾವು ಸೋಶಿಯಲ್ ಫಾರೆಸ್ಟ್ರಿ ಅಂಡ್ ಟೆರಿಟೋರಿಯಲ್ ಇದರಿಂದ ನಾವು 7,00,000 ಗಿಡನ ಆಲ್ರೆಡಿ ಬೆಳೆಸಿದ್ದೆ. ಅದು ಈ ಮಳೆಗಾಲದಲ್ಲಿ ನಾವು ನೆಡುತೊಪ್ಪುಗಳನ್ನು ಮಾಡ್ತಾ ಇದ್ದೀವಿ. ಆ ನೆಡುತೊಪ್ಪು ಮಾಡುವ ಇದರಲ್ಲಿ ಒಂದು ನಿಟ್ಟಿನಲ್ಲಿ ಹೊಸ ಸರ್ಕಾರ, ಹೊಸ ಮಂತ್ರಿಗಳು ಬಂದು ಈ ಸಪ್ತಾಹ ಯೋಜನೆಯನ್ನ ಇನಿಷಿಯೇಟ್ ಮಾಡಿರೋದ್ರಿಂದ ನಮ್ಗಿನ್ನೂ ಹುಮ್ಮಸ್ ಹೆಚ್ಚಾಗಿ ಇದಾಗಿದೆ. ಈ ಎಲ್ಲ ಇಲಾಖೆಗಳ ಸಹಭಾಗಿತ್ವದಿಂದ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಇರಲಿ ಹಾಗೂ ಪಂಚಾಯತ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದನ್ನ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ನಾವು ಪ್ರಸ್ತಾವನೆ ಕೊಟ್ಟಿದ್ದೀವಿ, ಮುಂದುವರಿಸ್ತೀವಿ ಅಂತ ಹೇಳ್ತಾ ಸಕ್ಸಸ್ ಕಾಣ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಬಯಸ್ತೆ. ನಿವೃತ್ತ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಡಾಕ್ಟರ್ ಬಿ ಪಾಟೀಲ್, ಈಗ ಸದ್ಯ ಅವರು ಪ್ರಗತಿಪರ ರೈತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ರೈತರ ದೃಷ್ಟಿಯಲ್ಲಿ ಅರಣ್ಯ ಯಾವ ರೀತಿ ಇದೆ ರೈತರು? ಯಾಕಂದ್ರೆ ಸಾಮಾನ್ಯವಾಗಿ ನಾವೆಲ್ಲ ನೋಡ್ತಿದ್ದೇವೆ, ರೈತರು ಹೊಲದಲ್ಲಿ ಎಲ್ಲೋ ಒಂದು ದೊಡ್ಡ ಗಿಡ ಇತ್ತಂದ್ರೆ ಬೆಳೆ ಬೆಳೆದಿಲ್ಲ ಅಂತೇಳಿ ಕಟ್ ಮಾಡ್ತಕ್ಕಂಥ ಮನೋಭಾವ ಜಾಸ್ತಿ ಇದೆ. ಇದಕ್ಕಾಗಿ ಯಾವ ರೀತಿ ಇಲ್ಲಿ ಒಂದು ರೈತರ ಮನೋಭಾವ ಬದಲಿ ಆಗಬೇಕಾಗಿದೆ, ಜೊತೆಗೆ ಎಂಥ ಒಂದು ಸಸಿಗಳು ರೈತರಿಗೆ ಅರಣ್ಯ ಇಲಾಖೆ ವಿತರಣೆ ಮಾಡಬೇಕು? ಯಾಕಂದ್ರೆ ಬಹಳಷ್ಟು ವಿಶಾಲವಾಗಿ ಬೆಳೀತಕ್ಕಂಥ ಗಿಡಗಳು ರೈತರಿಗೆಲ್ಲ ಹಾನಿ ಮಾಡೋದು ಸಹಜ ಅಂತ ಅನ್ಸುತ್ತೆ ನಮಗೆ. ಈ ಒಂದು ಹಿನ್ನೆಲೆಯಲ್ಲಿ ರೈತರಾಗಿ ಡಾಕ್ಟರ್ ಬಿ ವಿ ಪಾಟೀಲ್ರು ಸಂದೇಶವನ್ನು ಹೇಳ್ತಾರೆ, ಅವರ ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ. ನಮಸ್ಕಾರ ಬಾವಲತಿ ಅವರೇ, ತಾವು ಹೇಳಿದ ಹಾಗೆ ನನ್ನ ಅರ್ಧ ಸಮಯ ಈಗ ರೈತನಾಗಿ ನಮ್ಮ ಊರಿನಲ್ಲಿ ಲಿಂಗಸೂರು ತಾಲೂಕಿನ ಮುದ್ದಗಲ್ಲ ಹತ್ರ ಒಂದು ಇದೇ ಹರಿದ್ಯಾಳ ಅಂತ ಗ್ರಾಮ ಇದೆ, ಅಲ್ಲಿ ನಾನು ಮಾಡ್ತಾ ಇದ್ದೀನಿ. ತಾವು ಹೇಳಿದ ಹಾಗೆ ಹೊಲದ ಬದುವಿಗೆ ಬೇವಿನ ಗಿಡ, ಜಾಲಿ ಗಿಡ ಇಂಥವು ಇದ್ರೆ ಅದರಿಂದ ಬೆಳೆ ಕುಂಠಿತ ಆಗುತ್ತೆ ಅನ್ನೋದು ಅವ್ರ ತಲೆಯಲ್ಲಿ ಇದೆ. ಆಗುತ್ತೆ ಕುಂಠಿತ, ಅದ್ರಾಗೇನು ಸಂಶಯ ಇಲ್ಲ. ಆದರೆ ಅವರಿಗೆ ಒಂದು ಸರಿಯಾದ ತಿಳುವಳಿಕೆ ಕೊಡಬೇಕಾಗಿದೆ. ಕೆಲವೊಂದು ಫಾರೆಸ್ಟ್ರಿ ಗಿಡಗಳಿದ್ದಾವೆ, ಅದರಿಂದ ಯಾವುದೇ ತೊಂದರೆ ಆಗೋದೇ ಇಲ್ಲ. ಈ ಉದಾಹರಣೆಗೆ ಮಹಾಗೋನಿ ಇದೇ ಒಂದು ಎಕ್ಸಾಂಪಲ್ ಇದೆ. ಸೊ ಇಂತಹ ಯಾವ ತೊಂದರೆ ಆಗಲಾರದಂತಹ ಗಿಡಗಳನ್ನು ನಾವು ಬದುವಿ ಗುಂಟ ಹಚ್ಚಿದ್ರೆ ಅದು ಒಳ್ಳೆ ರೀತಿಯಿಂದ ರೈತನಿಗೆ ಲಾಭದಾಯಕ ಆಗುತ್ತೆ. ಇದರಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಅವರಿಗೆ ತಿಳುವಳಿಕೆ ಕೊಡುವಂತಹ ಕಾರ್ಯಕ್ರಮ ಬೇಕು. ನಮ್ಮ ಊರಲ್ಲಿ ಈಗಾಗಲೇ ಏನು ಹಾಳು ಬಿದ್ದಂಥ ಭೂಮಿ, ಅಲ್ಲಿ ಹೆಚ್ಚಾಗಿ ನಾವು ಬೇವುನೇ ಭಾಳ ಹಚ್ಚಿದ್ವಿ. ಯಾಕಂದರೆ ನಮ್ಮ ಈ ಒಂದು ವಾತಾವರಣಕ್ಕೆ ಬೇವು ಭಾಳಷ್ಟು ಒಗ್ಗೂಡಿದೆ ಅಂತ ಹೇಳಲು ಇಚ್ಛೆ ಪಡ್ತೇನೆ. ಇನ್ನು ವಿಶ್ವವಿದ್ಯಾಲಯಕ್ಕೆ ಬಂದರೆ ಇಲಾಖೆಯ ಸಹಾಯದಿಂದ ಈಗಾಗಲೇ ಅರ್ಧದಷ್ಟು ನಾವು ಕವರ್ ಮಾಡಿದ್ದೀವಿ ಏರಿಯಾನ. ಇನ್ನೂ ಒಂದು ಸ್ವಲ್ಪ ಇನ್ನೊಂದು 40-50% ಇದೆ. ನಮ್ಮ ಮಾನ್ಯ ಕುಲಪತಿಗಳು ಹೇಳಿದ ಹಾಗೆ ಎಲ್ಲ ಸಹೋದ್ಯೋಗಿಗಳು ವಿದ್ಯಾರ್ಥಿಗಳು ಬಹುಶಃ ಈ ಒಂದು ಹಂತದಲ್ಲಿ ಪೂರ್ಣ ಪ್ರಮಾಣದಲ್ಲಿ, ಯಾಕಂದ್ರೆ ರಾಯಚೂರಿನಲ್ಲಿ ಏನಾದರೂ ಗಿಡ ಮರಗಳು ಇದೆ ಅಂತಂದ್ರೆ ಈ ನಮ್ಮ ಒಂದು ಕ್ಯಾಂಪಸ್ನಲ್ಲೇ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನೊಂದು ವಿಷಯ ಅಂದರೆ ನಮ್ಮ ವಿಶ್ವವಿದ್ಯಾಲಯ ಲಾಂಛನ ನೀವು ನೋಡಿದ್ರೆ ನಾವು ಮುಖ್ಯವಾಗಿ ಇಟ್ಟುಕೊಂಡಿರೋದು ಹಸಿರೇ ಉಸಿರು. ಹಸಿರಿದ್ರೆ ಎಲ್ಲ ಉಸಿರಾಡ್ತೀವಿ. ಆ ಒಂದು ಕಾನ್ಸೆಪ್ಟ್ನಿಂದ ಬಹುಶಃ ಇಲಾಖೆಗೆ ವಿಶ್ವವಿದ್ಯಾಲಯ ಕುಲಪತಿಗಳ ಒಂದು ಅನುಮತಿ ಮೇರೆಗೆ ಎಲ್ಲ ಸಹೋದ್ಯೋಗಿಗಳು ಮತ್ತು ವಿದ್ಯಾರ್ಥಿಗಳಿಗೆ ಅವರಿಗೆ ಯಾವ ರೀತಿ ನಮ್ಮ ಒಳ್ಳೆಯದಕ್ಕೆ ಮಾಡ್ತಾ ಇದ್ದಾರೆ ಅದನ್ನು ನಾವು ತಿಳ್ಕೊಂಡು ಬಹುಶಃ ಸಹಾಯ ಮಾಡಿದ್ರೆ ಖಂಡಿತ ಎಲ್ಲ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ. ಆಫ್ಟರ್ ಕೇರ್ ಬಹಳ ಇಂಪಾರ್ಟೆಂಟ್. ಅಲ್ಲೇ ಸ್ವಲ್ಪ ನಾವು ಎಡುತ್ತಾ ಇದ್ದೀವಿ ಹಿಂದಿಂದ ನೋಡ್ಕೊಂತ ಬಂದ್ರೆ ಅದನ್ನ ನಾವು ಸರಿದೋಗಿಸ್ಕೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ. ಸಂಶೋಧನಾ ನಿರ್ದೇಶಕರಾದಂಥ ಡಾಕ್ಟರ್ ಬಿ ಕೆ ದೇಸಾಯಿ ಅವರು, ಮರಗಿಡ ಆಧಾರಿತ ಸಾಮಾನ್ಯವಾಗಿ ಇತ್ತೀಚೆಗೆ ಸಾಕಷ್ಟು ಅಗ್ರೋ ಫಾರೆಸ್ಟ್ರಿ ಬಗ್ಗೆ ಒತ್ತಾಸೆಯನ್ನು ಕೊಡ್ತಾ ಇದೆ. ಮರಗಿಡ ಆಧಾರಿತ ಕೃಷಿ ಬಗ್ಗೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಒಂದು ಮಹತ್ವ ಬರ್ತಾ ಇದೆ, ಯಾವ ರೀತಿ ರೈತರಿಗೆ ಮರಗಿಡಗಳು ಉಪಯುಕ್ತ ಆಗಿದ್ದಾವೆ, ಇದರಿಂದ ರೈತರು ತಿಳ್ಕೊಂಡು ತಮ್ಮ ಹೊಲಬೋಧಗಳಲ್ಲಿರ್ಬೋದು ಬೆಳೆಗಳೊಂದಿಗೆ ಯಾವ ರೀತಿ ಮರಗಳನ್ನು ಬೆಳೆಸ್ಕೊಂಡು ಹೋಗ್ಬೋದು ಅಂತಕ್ಕಂಥ ಕೆಲವೊಂದಿಷ್ಟು ವಿಚಾರವನ್ನು ಈ ಸಂದರ್ಭದಲ್ಲಿ ಹಂಚ್ಕೋತಾ ಇದ್ದಾರೆ. ನಮಸ್ಕಾರ ಭಾವಲತಿ ಅವರೇ. ಈಗಾಗಲೇ ಎಲ್ಲರೂ ಹೇಳಿದ್ದಾರೆ ಇದ್ರ ಬಗ್ಗೆ, ಹಸಿರೀಕರಣದ ಬಗ್ಗೆ. ನಾನು ಇಲ್ಲಿ ಏನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಂದರೆ, ಈಗ ಮರಗಿಡಗಳು ಬೇಕೇ ಬೇಕು, ಖಂಡಿತ ಬೇಕು. ಅದರಲ್ಲಿ ನಮಗೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಈಗ ದನಕರುಗಳಿಗೆ ಜಾನುವಾರುಗಳಿಗೆ ಮೇವಿನ ಕೊರತೆ ಭಾಳ ಆಗ್ತಾ ಇದೆ. ಈ ವರ್ಷ ಅಂತೂ ನಮಗೆ ಮಳೆ ಭಾಳ ಇಲ್ಲ ಈ ವರ್ಷ. ಈಗಾಗಲೇ ನಾವು ನೋಡ್ತಾ ಇದ್ವಿ, ಜುಲೈ ಒಂದಾದ್ರೂ ಇದುವರೆಗೂ ಕೆಲವು ಭಾಗಗಳಲ್ಲಿ ಮಳೆ ಆಗಿಲ್ಲ. ಅದಕ್ಕೆ ಮೇವು ಕೊಡ್ತಕ್ಕಂಥ ಮರಗಿಡಗಳಾದರೆ ಅಂದರೆ ಡ್ಯುವಲ್ ಪರ್ಪಸ್ ಆಗ್ತದೆ, ಮಲ್ಟಿಪರ್ಪಸ್ ಟ್ರೀ ಸ್ಪೀಸೀಸ್ ಅಂತ ಹೇಳ್ತೀವಿ. ಇದಕ್ಕೆ ಚಂದ್ರಾಣ ಸರ್ ಒಪ್ತಾರಂತ ಅಂದ್ಕೊಂಡಿದ್ದೀನಿ. ಸೊ ಆ ಥರ ಮೇವಿನ ಒಂದು ಮೇವಿನ ಕೊರತೆನೂ ಇದೆ ಈಗ. ಸೊ ಆ ಥರ ಸಿಲ್ವಿ ಪ್ಯಾಶ್ಚರ್ ಹೆಚ್ಚು ನಾವು ಒತ್ತು ಕೊಡಬೇಕಾಗ್ತದೆ. ಎಲ್ಲೆಲ್ಲಿ ವೇಸ್ಟ್ ಲ್ಯಾಂಡ್ ಇದೆ ಅಲ್ಲೆಲ್ಲಿ ನಾವು ಅರಣ್ಯನೂ ಬೇಕು ನಮಗೆ, ಅದರೊಟ್ಟಿಗೆ ನಮಗೆ ದನಕರುಗಳಿಗೆ ಮೇವು ಕೂಡ ಆಗಬೇಕಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಅಂತಹ ಮರಗಳನ್ನು ಆಯ್ಕೆ ಮಾಡಿ ಈ ಭಾಗದಲ್ಲಿ ಯಾವ ಇದಕ್ಕೆ ಸೂಕ್ತ ಇದೆ. ಈಗ ಉದಾಹರಣೆಗೆ ಚೊಗಚೆ ಜಾತಿಗೆ ಸೇರಿದ ಪ್ರಭೇದಗಳಿದೆ, ಆಮೇಲೆ ಮೇವು ಕೊಡ್ತಕ್ಕಂಥ ಕೆಲವೊಂದು ಪ್ರಭೇದಗಳು ಇದಾವೆ. ಆ ಒಂದು ಪ್ರಭೇದಗಳನ್ನು ನಾವು ತಗೊಂಡು ಅದನ್ನು ನಾವು ಹೆಚ್ಚು ಪ್ರಚಾರ ಮಾಡಿ ಅದನ್ನು ನಾವು ಇದು ಮಾಡಿದರೆ ಅದು ಮುಂದಿನ ದಿನಗಳಲ್ಲಿ ನಮ್ಮ ಜಾನುವಾರುಗಳು ಕೂಡ ಅತಿ ಉಪಯುಕ್ತ ಆಗ್ತದಂತೆ ನಾನು ಇಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಧನ್ಯವಾದಗಳು. ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ, ಒಳ್ಳೆಯದೆಲ್ಲ ಬೇಕು ಎಂಬ ಛಲದಲ್ಲಿ, ಯಾರನ್ನು ಪ್ರೀತಿಸನು ಮನದಲ್ಲಿ, ಏನೊಂದು ಬಾಳಿಸನು ಜಗದಲ್ಲಿ, ಯಾರನ್ನು ಪ್ರೀತಿಸನು ಮನದಲ್ಲಿ, ಏನೊಂದು ಬಾಳಿಸನು ಜಗದಲ್ಲಿ, ಏನೆಂದು ನಾ ಹೇಳಲಿ. ಎಂ ಜಿ ಪಾಟೀಲ್ರು ಶಿಕ್ಷಣ ನಿರ್ದೇಶಕರು, ಅವರು ಸಹ ಈ ಒಂದು ವನಮಹೋತ್ಸವದ ಸಂದರ್ಭದಲ್ಲಿ ಅವರ ಅನಿಸಿಕೆಯನ್ನು ಹಂಚ್ಕೋತಿದ್ದಾರೆ, ಯಾವ ರೀತಿ ಹಸಿರೀಕರಣ ಆಗಬೇಕಾಗಿದೆ, ಸಾರ್ವಜನಿಕರಲ್ಲಿ ಯಾವ ರೀತಿ ಬದಲಾವಣೆ ಬರಬೇಕಾಗಿದೆ ಅಂತಕ್ಕಂಥ ವಿಚಾರವಾಗಿ. ನಮಸ್ಕಾರ. ಈಗಾಗಲೇ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಗ್ರೀನ್ ಗ್ರಾಜ್ಯುಯೇಷನ್ ಅನ್ನುವಂಥ ಒಂದು ಪ್ರೋಗ್ರಾಮನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಈ ಒಂದು ಗ್ರೀನ್ ಗ್ರಾಜ್ಯುಯೇಷನ್ ಮುಖಾಂತರವಾಗಿ ಮೊದಲನೇ ವರ್ಷ ಏನು ವಿದ್ಯಾರ್ಥಿ ಒಂದು ಅಡ್ಮಿಷನ್ ತಗೊಳ್ತಾನೆ, ಅವನಿಗೆ ಒಂದು ಸಸಿಯನ್ನು ಕೊಟ್ಟು ಅವನು ಅದನ್ನು ನೆಟ್ಟು 4 ವರ್ಷ ಅವನು ಪಾಲನೆಯನ್ನು ಮಾಡಬೇಕು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮಲ್ಲಿ ಹಮ್ಮಿಕೊಂಡಿದ್ದೀವಿ. ಇದು ಎಲ್ಲ ನಮ್ಮ ಕೃಷಿ ಮಹಾವಿದ್ಯಾಲಯಗಳು ಏನು ಬರ್ತಾವೆ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಅಲ್ಲಿ ಎಲ್ಲವೂ ಕೂಡ ನಾವು ಇಂಪ್ಲಿಮೆಂಟನ್ನು ಮಾಡಿದ್ದೀವಿ. ಆ ಮುಖಾಂತರವಾಗಿ ಈಗಾಗಲೇ ನಾವು ವಿದ್ಯಾರ್ಥಿಗಳಿಗೂ ಕೂಡ ಒಂದು ಪರಿಸರದ ಬಗ್ಗೆ ಒಂದು ಪ್ರಜ್ಞೆ ಮೂಡಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡು ವಿದ್ಯಾರ್ಥಿಗಳು ಅದನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಒಂದೊಂದು ಬ್ಲಾಕನ್ನು ಮಾಡಿ ಆ ವಿದ್ಯಾರ್ಥಿಗಳಿಗೆ ಅಲ್ಲಿ ನಾವು ಸಸಿಗಳನ್ನು ನಡೆಸಿ ಅಲ್ಲಿ ನಾವು ಈ ಒಂದು ಲೇಬಲಿಂಗು ಕೂಡ ಮಾಡ್ತೀವಿ. ಇಂಥ ವಿದ್ಯಾರ್ಥಿ ಹೆಸರು ಮತ್ತು ಯಾವ ಗಿಡ ಇದೆ, ಬೇರೆ ಬೇರೆ ಗಿಡಗಳನ್ನು ಕೂಡ ತಂದು ನಾವು ನಾಟಿಯನ್ನು ಮಾಡೋದರ ಮುಖಾಂತರ ಎಲ್ಲ ಸಸ್ಯವನ್ನು ನಮ್ಮ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಇರಲಿ, ಒಂದು ವಿದ್ಯಾರ್ಥಿಗಳಿಗೂ ಅದರ ಬಗ್ಗೆ ಅರಿವು ಮೂಡಲಿ, ಪರಿಸರದ ಬಗ್ಗೆ ಪ್ರಜ್ಞೆ ಮೂಡಲಿ ಅನ್ನುವಂತಹ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಈ ಒಂದು ಸಪ್ತಾಹ ಕಾರ್ಯಕ್ರಮ ಈಗಾಗಲೇ ನಮ್ಮ ಗೌರವಾನ್ವಿತ ಕುಲಪತಿಗಳು ನಿರ್ದೇಶನವನ್ನು ನೀಡಿದ್ದಾರೆ. ಅದರ ಪ್ರಕಾರ ನಾವು ಎಲ್ಲ ಡೀನ್ಸ್ಗಳಿಗೂ ಕೂಡ ಈಗಾಗಲೇ ನಾವು ಒಂದು ನಿರ್ದೇಶನ ನೀಡಿದ್ದೇನೆ. ಈ ಒಂದು 7 ದಿವಸ ಸಪ್ತಾಹದಲ್ಲಿ ಎಲ್ಲೆಲ್ಲಿ ಎಂದು ಯಾವ್ಯಾವ ಸಸಿಗಳನ್ನು ನಡಿಬೇಕು, ಅರಣ್ಯದ ಒಂದು ಸಹಾಯವನ್ನು ಪಡೆದುಕೊಂಡು ಸಸ್ಯಗಳನ್ನು ನೆಡುವಂತಹ ಕಾರ್ಯಕ್ರಮ ಈಗಾಗಲೇ ಎಲ್ಲ ಕೃಷಿ ಮಹಾವಿದ್ಯಾಲಯಗಳಲ್ಲಿ ಮುನ್ನ ನಡೆದಿದೆ ಅಂತ ಹೇಳಿ ನಾ ಈ ಮೂಲಕ ಹೇಳ ಬಯಸ್ತೇನೆ. ಕಾಡಲ್ಲ ಕಾಡಲ್ಲ ಕಾಡಲ್ಲ ಹನಿ ಹನಿ ಜೇನು ಸೇರಿಸಲೇನು ಬೇಕು ಎಂದಾಗ ತನದೆನ್ನುವ ಕೆಸರಿನ ಹೂವು ವಿಷದ ಹಾವು ಭಯವಿಲ್ಲ ಭಯವಿಲ್ಲ ಭಯವಿಲ್ಲ ಚೆಲುವಿನದೆಲ್ಲ ರುಚಿಸುವುದೆಲ್ಲ ಕಂಡು ಬಂದಾಗಬೇಕೆನ್ನುವ ಏನೆಂದು ನಾ ಹೇಳಲಿ ಮಾನವನಾಸೆಗೆ ಕೊನೆಯಲ್ಲಿ. ವಿದ್ಯಾರ್ಥಿ ಕಲ್ಯಾಣ ನಿರ್ದೇಶಕರಾದಂಥ ಡಾಕ್ಟರ್ ಎಸ್ ಬಿ ಗೌಡಪ್ಪ ಅವರು ಇದೇ ಸಂದರ್ಭದಲ್ಲಿ ವನಮಹೋತ್ಸವ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಯಾವ ರೀತಿ ತಿಳುವಳಿಕೆ ಮೂಡಬೇಕಾಗಿದೆ ಅರಣ್ಯೀಕರಣ ಬಗ್ಗೆ ಅಂತಕ್ಕಂಥ ವಿಚಾರ. ಈಗಾಗಲೇ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣದಲ್ಲಿ ಈ ಒಂದು ಅರಣ್ಯ ಸಪ್ತಾಹ ಸಸಿ ನೆಡುವ ಕಾರ್ಯಕ್ರಮದ ಸಪ್ತಾಹದ ಅಂಗವಾಗಿ ನಮ್ಮ ಗೌರವಾನ್ವಿತ ಕುಲಪತಿಗಳು ಮತ್ತು ಎಲ್ಲ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಹ ಇಲ್ಲಿ ಇವತ್ತು ಕಾರ್ಯಕ್ರಮ ಮಾಡಿರತಕ್ಕಂಥದ್ದು ತುಂಬ ಸಂತೋಷ. ಅರಣ್ಯದ ಅನೇಕ ಲಾಭಗಳನ್ನು ನಾವು ಕಾಣಬಹುದಾಗಿದೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ವಿವಿಧ ಸಂಶೋಧನಾ ಕೇಂದ್ರಗಳಲ್ಲಿಯೂ ಸಹ ಈ ಅರಣ್ಯ ಗಿಡಗಳನ್ನು ನೆಡುವ ಕಾರ್ಯಕ್ರಮ ಈಗಾಗಲೇ ಮೇ ಅಂತ್ಯದ ವರೆಗೆ ನಾವು ಸಾಕಷ್ಟು ಗಿಡಗಳನ್ನು ಸಂಗ್ರಹ ಮಾಡಿಟ್ಕೊಂಡಿದ್ದೀವಿ. ಅದನ್ನು ವಿವಿಧ ವೈಶಿಷ್ಟ್ಯಪೂರ್ಣ ಅರಣ್ಯ ಸಸಿಗಳು, ಇವನ್ನು ತೋಟಗಾರಿಕೆಯ ಕೆಲವು ಹಣ್ಣು ಕೊಡ್ತಕ್ಕಂಥ ಗಿಡಗಳು ಸಹ ನಾವು ತಂದುಕೊಂಡು ಈಗಾಗಲೇ ಇಟ್ಕೊಂಡಿದ್ದೀವಿ. ಇದನ್ನು ನಮ್ಮ ವಿದ್ಯಾರ್ಥಿಗಳ ಮೂಲಕ ಇದನ್ನು ನೆಡುವ ಕಾರ್ಯಕ್ರಮ ನಮ್ಮ ಮತ್ತೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿ ಅವರ ನೆನಪಿನ ಒಂದು ಘಳಿಗೆಯಾಗಿ ನಮ್ಮ ವಿಶ್ವವಿದ್ಯಾಲಯ ಆವರಣದಲ್ಲಿ ಮತ್ತು ಸಂಶೋಧನಾ ಕೇಂದ್ರ ಆವರಣಗಳಲ್ಲಿ ಇರುವ ಹಾಗೆ ನಾವು ಸಾಕಷ್ಟು ಎಚ್ಚರ ವಹಿಸಿ ಅದರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಕ ಕರ್ನಾಟಕ ರಾಜ್ಯ ಸರ್ಕಾರ ಹಮ್ಮಿಕೊಂಡಿರತಕ್ಕಂಥ ಈ ಸಪ್ತಾಹ ಶುಭ ಹಾರೈಸಿ ಮುಂದಿನ ದಿನಗಳಲ್ಲಿ ಅಭಾವ ಇದೆ, ಗಿಡಗಳ ಸಂಗ್ರಹ ಮಾಡಿಕೊಂಡಿದ್ದೀವಿ, ಮಳೆ ಬಂದ ತಕ್ಷಣ ಅವನ್ನು ನೆಡುವ ಮೂಲಕ ಜನರಲ್ಲಿ ಅರಣ್ಯದ ಅರಿವು ಮೂಡಿಸುವ ಪ್ರಕ್ರಿಯೆ, ಇನ್ನು ವಿವಿಧ ಕಾರ್ಯಕ್ರಮಗಳ ಮೂಲಕ ಸಸಿಗಳ ಲಭ್ಯತೆ ಸಾಮಾಜಿಕ ಅರಣ್ಯ ವಿಭಾಗದ ವತಿಯಿಂದ ನಾವೆಲ್ಲ ಸಸ್ಯಗಳನ್ನು ಈಗಾಗಲೇ ಪಡೆದಿಟ್ಕೊಂಡಿದ್ದೀವಿ, ಲಭ್ಯ ಇದ್ದಾವೆ, ನಮ್ಮಲ್ಲೂ ಲಭ್ಯ ಇದ್ದಾವೆ, ಕೆಲವರಿಗೆ ಆಸಕ್ತ ರೈತರಿಗೆ ಕೊಡೋಕೆ ಅವುಗಳನ್ನು ನಾವು ವ್ಯವಸ್ಥೆ ಮಾಡಿ ಅರಣ್ಯೀಕರಣ ಹೆಚ್ಚಿನ ಒಂದು ಇದು ಮಾಡ್ಲಕ್ಕತ್ತೀವಿ. ಮತ್ತು ನಾವು NSS ಕಾರ್ಯಕ್ರಮ ಮುಖಾಂತರ ಸಹ ಅನೇಕ ರೈತರಲ್ಲಿ ಈ ಕಾರ್ಯಕ್ರಮದ ಅಂದರೆ ಅರಣ್ಯೀಕರಣದ ಅರಿವನ್ನು ಮೂಡಿಸ್ತಕ್ಕಂಥದ್ದು ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ಮತ್ತು ಅದು ಇನ್ನೂ ನಾವು ಈ ಒಂದು ಮುಂದಿನ ದಿನಗಳಲ್ಲಿ ಮಳೆ ಬಂದ ತಕ್ಷಣ ಇನ್ನೂ ಹೆಚ್ಚಿನ ಒಂದು ಇದು ಮಾಡೋಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಂದೆಂದು ಎಂದೆಂದು ಎಂದೆಂದು ಪಡೆಯ ಡಾಕ್ಟರ್ ಗುರುರಾಜ್ ಸುಂಕದವರು. ಇವರು ಕೃಷಿ ಮಹಾವಿದ್ಯಾಲಯ ರಾಯಚೂರಿನ ಪೋಸ್ಟ್ ಗ್ರಾಜ್ಯುಯೇಟ್ ಡೀನ್. ಇವರು ಸಹ ಈ ಒಂದು ಸಂದರ್ಭದಲ್ಲಿ ವನಮಹೋತ್ಸವ ಕುರಿತಾಗಿ ಅವರ ವಿಚಾರ ಜೊತೆಗೆ ಯಾವ ರೀತಿ ಬಹು ಉಪಯೋಗಿ ಗಿಡಗಳು ಮಾಡಬೇಕಾಗಿದೆ, ರೈತರಿಗೆ ಮೇವು ಸಿಗಬೇಕು, ಹಣ್ಣು ಸಿಗಬೇಕು, ಅಂತ ಗಿಡಗಳು ಬಂದ್ರೆ ಇನ್ನೂ ರೈತರು ಹೆಚ್ಚಾಗಿ ಅದನ್ನ ಬೆಳೆಸಬಹುದು ಅಂತಕ್ಕಂಥ ವಿಚಾರ ಈ ಒಂದು ಹಿನ್ನೆಲೆ ಅವರ ಅನಿಸಿಕೆಯನ್ನು ಹಂಚ್ಕೋತಾ ಇದ್ದಾರೆ. ಸೊ ಇವತ್ತು ಏನು ಈ ಒಂದು ಕಾರ್ಯಕ್ರಮ ಅರಣ್ಯ ಇಲಾಖೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ವನಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಒಂದು ಒಳ್ಳೆ ಕಾರ್ಯಕ್ರಮ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಈ ವಾತಾವರಣದ ಬದಲಾವಣೆಯಿಂದ ಈಗಾಗಲೇ 2% ಉಷ್ಣತೆ ಹೆಚ್ಚಾಗಿದೆ. ಅದೇ ರೀತಿಯಾಗಿ 2050 ಈ ಉಷ್ಣತೆ ಸುಮಾರು 5 ಡಿಗ್ರಿಯಷ್ಟು ಹೆಚ್ಚಾಗ್ತಕ್ಕಂಥ ಒಂದು ಸಾಧ್ಯ ಇದೆ. ಈಗಾಗಲೇ ಇದನ್ನು ವಿಜ್ಞಾನಿಗಳು ಪ್ರೆಡಿಕ್ಟ್ ಕೂಡ ಮಾಡಿದ್ದಾರೆ. ಸೊ ಈ ದಿಸೆಯಲ್ಲಿ ಈ ಒಂದು ಕೃಷಿ ವಿಶ್ವವಿದ್ಯಾಲಯ ಮತ್ತು ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ಏನು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ, ಇಡೀ ಕ್ಯಾಂಪಸ್ ಅನ್ನು ಒಂದು ಹಸಿರೀಕರಣ ಮಾಡತಕ್ಕಂಥದ್ದು. ಈ ಒಂದು ಕ್ಯಾಂಪಸ್ನಲ್ಲಿ ಬರ್ತಕ್ಕಂಥ ಬಿಲ್ಡಿಂಗ್ ಇರಬಹುದು, ತದನಂತರ ನಮ್ಮ ಪ್ರಯೋಗಾಲಯದ ತಾಕುಗಳು ಇರ್ತವೆ, ಅದೇ ರೀತಿಯಾಗಿ ಹಾಸ್ಟೆಲ್ಗಳು, ಆಫೀಸುಗಳು ಇವೆಲ್ಲ ಎಲ್ಲೆಲ್ಲಿ ರೋಡ್ ಬರ್ತವೆ ಅಲ್ಲೆಲ್ಲಿ ಸದಾ ಹಚ್ಚ ಹಸಿರಾಗಿರ್ತಕ್ಕಂಥ ಗಿಡಗಳನ್ನು ನಾಟಿ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಬಹು ಉಪಯೋಗಿ ಗಿಡಗಳು, ದನಕರುಗಳಿಗೆ ಮೇವಿರಬಹುದು, ಅದೇ ರೀತಿಯಾಗಿ ನೆರಳು ಕೊಡ್ತಕ್ಕಂಥ ಗಿಡಗಳು, ಆಮೇಲೆ ಕೆಲವೊಂದು ಗಿಡಗಳು ಏನಾಗಿದೆ ಮೆಡಿಸಿನಲ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ ನಾವು, ಮೆಡಿಸಿನಲ್ ಪ್ಲಾಂಟ್ಸ್ ಆಯಿತು. ಅದೇ ರೀತಿಯಾಗಿ ಅನೇಕ ರೀತಿ ಹಣ್ಣು ಕೊಡ್ತಕ್ಕಂಥ ಗಿಡಗಳು, ಕಾಯಿ ಕೊಡ್ತಕ್ಕಂಥ ಗಿಡಗಳು, ಇವುಗಳನ್ನು ಪ್ಲಾಂಟಿಂಗ್ ಮಾಡೋದ್ರಿಂದ ಏನಾಗುತ್ತೆ, ತಮಗೆಲ್ಲ ಗೊತ್ತಿದ್ದಂತೆ ರಾಯಚೂರು ಒಂದು ನಗರದಲ್ಲಿ ಈ ಒಂದು ವಿಶ್ವವಿದ್ಯಾಲಯದ ಆವರಣ ಬಹು ಸುಂದರವಾದಂಥ ಆವರಣ. ಈ ಒಂದು ಆವರಣಕ್ಕೆ ಇನ್ನೂ ಹೆಚ್ಚಿನ ಒಂದು ಕಳೆ ಬರ್ತದೆ. ಅದೇ ರೀತಿಯಾಗಿ ಕಂಪ್ಲೀಟ್ ಒಂದು ಆವರಣದಲ್ಲಿ ಹಸಿರಿನ ಒಂದು ವಾತಾವರಣ ಇರ್ತದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಾನು ಪೋಸ್ಟ್ ಗ್ರಾಜ್ಯುಯೇಟ್ ಗ್ರೀನ್ ಆಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ, ಎಲ್ಲ ಈ ಒಂದು ಆವರಣ ಹಚ್ಚ ಹಸಿರಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಲಿಕ್ಕೆ ಇಷ್ಟಪಡ್ತೇನೆ. ಮನೆ ಒಂದು ಗಿಡ ಊರಿಗೆ ಒಂದು ಒಣ ಅನ್ನುವ ಹಾಗೆ ಮಹಿಳೆಯೊಬ್ಬರು ಕಲಿತರೆ ಇಡೀ ಒಂದು ಕುಟುಂಬವೇ ಶಾಲೆ ಕಲಿತಂತೆ ಹಾಗೆ ಒಂದು ಹಿನ್ನೆಲೆಯಲ್ಲಿ ಅರಣ್ಯ ಮರಗಿಡಗಳನ್ನು ಬೆಳೆಸುವಲ್ಲಿ ಮಹಿಳೆಯರ ಪಾತ್ರ ಏನಿದೆ, ಮಹಿಳೆಯರಿಗೆ ಯಾವ ರೀತಿ ಒಂದು ಎಜುಕೇಟ್ ಮಾಡಬೇಕಾಗಿದೆ, ಭಾಳಷ್ಟು ಇವತ್ತು ಗಿಡ ಬೆಳೆಸೋರು ನೀರು ಹಾಕೋರು ಅಂದರೆ ಮಹಿಳೆಯರಂತ ಹೇಳ್ಬೋದು. ಈ ಒಂದು ಹಿನ್ನೆಲೆಯಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ಅಧಿಕಾರಿಗಳಾದಂಥ ಡಾಕ್ಟರ್ ಜಾಗೃತಿ ದೇಶಮಾನ್ಯ ಅವರು ಯಾವ ರೀತಿ ಮಹಿಳೆಯರಿಗೆ ಸಂದೇಶವನ್ನು ಕೊಡ್ತಾಯಿದ್ರಿ ಈ ಸಂದರ್ಭ? ಸರ್, ಈಗ ಇಲ್ಲಿವರೆಗೂ ಸುಮಾರು ಜನ ಮಾತಾಡಿದರು ಈ ಹಸಿರೀಕರಣದ ಬಗ್ಗೆ, ಆಮೇಲೆ ವೃಕ್ಷದ ಬಗ್ಗೆ, ಆಮೇಲೆ ಕ್ಲೈಮೇಟ್ ಚೇಂಜ್ ಬಗ್ಗೆ. ಆದರೆ ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನಾವು ಗಿಡಗಳಿಗೆ, ಆಮೇಲೆ ಭೂಮಿಗೆ, ಭೂಮಿ ತಾಯಿ ಅಂತ ಹೇಳ್ತೀವಿ, ಗಿಡಗಳಿಗೂ ವೃಕ್ಷ ಮಾತೆ ಅಂತ ಹೇಳ್ತೀವಿ. ಸೊ ಅದರ ಜೊತೆಗೆ ಈ ಒಂದು ಹಸಿರೀಕರಣಕ್ಕೆ ಅನೇಕ ಮಹಿಳೆಯರು ತಮ್ಮದೇ ಆದಂತ ತಮ್ಮ ಲೆವೆಲಲ್ಲಿ ಅವರು ಶ್ರಮ ಪಡ್ತಾ ಇದ್ದಾರೆ. ಆಮೇಲೆ ಈಗ ಹೆಣ್ಮಕ್ಕಳು ಅವ್ರ ಮನೆ ಮುಂದೆ ಆಯ್ತು, ಆಮೇಲೆ ಹೊಲದಲ್ಲಾಯ್ತು, ಬೇರೆ ಬೇರೆ ಸ್ಥಳದಲ್ಲಾಯ್ತು, ಅನೇಕ ಜನರು ಅಲ್ಲಲ್ಲಲ್ಲಿ ತಮ್ಮದೇ ಆದಂತ ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನ ಹೆಚ್ಚಿಗೆ ಅಂದ್ರೆ ಈಗ ನಾವು ರಾಯಚೂರು ನಗರದಲ್ಲೆಲ್ಲ ನೋಡ್ತೀವಿ, ನಾವು ನಿನ್ನೆ ಮೊನ್ನೆ ಹೋಗಿದ್ದೇವೆ ಅಲ್ಲೆಲ್ಲ ಒಳಗೆ ಇನ್ಸೈಡ್ ದಿ ರಾಯಚೂರ, ಅಲ್ಲೆಲ್ಲ ಎಷ್ಟು ಒಂದು ತರ ನಾವು ಒಂದು 20 ಇಯರ್ ಬ್ಯಾಕ್ ಬಂದಾಗ ಒಂದ್ 4-5 ಗಿಡಗಳು ಅಷ್ಟೇ ಅಲ್ಲೆಲ್ಲಿದ್ದು, ಬಟ್ ಈಗ ರಾಯಚೂರು ತುಂಬಾ ಎಲ್ಲ ಒಂಥರ ಹಸಿರು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಅದಕ್ಕೆ ಅವರು ರಾಜೇಂದ್ರ ಅಂತಂದಿದ್ದಾರೆ, ಅವ್ರದ್ದು ಆಯ್ತು, ನಮ್ಮ ಈರಣ್ಣ ಕೋಸಿಗೆಯವರಾಯ್ತು, ಅವ್ರ ಮಗಳು ಪಲ್ಲವಿ ಆಯ್ತು, ಅವ್ರ ಮನೆಯವರಾಯ್ತು, ಇಂಥವ್ರು ಅನೇಕ ಮಹಿಳೆಯರು ಅದು ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಹಸಿರೀಕರಣದ ಸಲುವಾಗಿ. ಆಮೇಲೆ ಅದರ ಜೊತೆಗೆ ಈಗ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾವು ಗ್ರೀನ್ ಕ್ಯಾಂಪಸ್ ಅಂತಂದು ಹೇಳಿ ಯಾವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಅವಾಗಿನಿಂದ ನಮ್ಮ ಈ ಒಂದು ಕ್ಯಾಂಪಸ್ ಅಲ್ಲಿ ಬೇರೆ ರಾಯಚೂರು ಸಿಟಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ 2 ಟೆಂಪರೇಚರ್ ಕಡಿಮೆ ಇರುತ್ತೆ. ಅದಕ್ಕಾಗಿನೇ ಅನೇಕ ಜನರು ಸಿಟಿಯಲ್ಲಿ ಎಂತಿಂಥ ದೊಡ್ಡ ಬಂಗ್ಲಾ ಇದ್ದರೂ ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಇರೋದ್ರಿಂದ ಅವ್ರು ವಾಕಿಂಗ್ ಬರ್ತಾರೆ. ಈ ಮಹಿಳೆಯರು ತಮ್ಮ ಮಕ್ಕಳಿಗೆ ಯಾವ ಥರ ಬೆಳೆಸ್ತಾರ ಆ ಥರ ಗಿಡಮರಗಳನ್ನು ಬೆಳೆಸಿ, ಆಮೇಲೆ ಅವರು ತಮಗೆ ಒಂದು ಮಕ್ಕಳು ಬೆಳೆದ್ಮೇಲೆ ಯಾವ ಥರ ನಾವು ಸಂತೋಷ ಪಡ್ತೀವಿ ಆ ಥರ ಮರಗಳು ಬೆಳೆದು ಇನ್ನೊಬ್ಬರಿಗೆ ನೆರಳು ಕೊಟ್ಟು, ಈಗ ನಾವು ತಮಗೆಲ್ಲ ಗೊತ್ತಿದೆ ನಮ್ಮ ರಾಯಚೂರಲ್ಲಿ ನೀರಿಲ್ಲ ನೆರಳಿಲ್ಲ ಅಂತಾರೆ, ಅದು ನಾವು ಹುಸಿ ಮಾಡಬೇಕಂದ್ರೆ ಮಹಿಳೆಯರು ಇಲ್ಲಿರ್ತಕ್ಕಂಥ ಮಹಿಳೆಯರು ನಾವು ಒಬ್ಬ ಮಹಿಳೆ ಒಂದು 10 ಗಿಡಗಳು ಹಾಕಬೇಕು. ಆ 10 ಗಿಡದಲ್ಲಿ ಅಟ್ಲೀಸ್ಟ್ 10 ಬೆಳಿಲಿಕ್ಕಿಲ್ಲ, ಒಂದು 8 ಗಿಡ ಬೆಳೆದ್ರೆ ನಮಗೆಲ್ಲ ಒಂಥರ ಖುಷಿ ಆಗುತ್ತೆ. ಈಗ ನಮ್ಮ ಮನೆ ಮುಂದೂ ನಾನು ಒಂದು 10 ಗಿಡ ಹಾಕಿನಿ, ಅಲ್ಲಿ ಜನರು ಗಾಡಿ ಆಯ್ತು, ಜನ ಆಯ್ತು, ಯಾರು ಐಸ್ ಕ್ರೀಮ್ ಮಾರೋರು, ಯಾರು ಸೈಕಲ್ ಪಂಕ್ಚರ್ ಮಾಡೋರು, ಯಾರು ಬಜ್ಜಿ ಹಾಕೋರು, ಎಷ್ಟೊಂದು ಜನ ಬಂದು ನಿಂತು ನೀರು ಕುಡಿದು ಅವ್ರು ಯಾರು ಪುಣ್ಯವಂತರ ಹಚ್ಚಾರಂತಾರೆ. ಆದ್ರೆ ನಮ್ಮ ಪುಣ್ಯ ಅಂದ್ರೆ ನಾವು ಬೇರೆ ಎಲ್ಲೋ ಮಾರ್ಕೆಟ್ ಅಲ್ಲಿ ಕೊಂಡುಕೊಂಡು ಬರಲ್ಲ, ನಾವು ಮಾಡುವ ಒಳ್ಳೆ ಕೆಲಸಗಳೇ ನಮ್ಮ ಪುಣ್ಯದ ಕೆಲಸಗಳು, ಅವು ನಮಗೂ ಕಾಪಾಡ್ತಾವ. ಅದಕ್ಕಾಗಿ ಎಲ್ಲ ಒಂದು ಮಹಿಳೆಯರು, ರಾಯಚೂರಿನ ಮಹಿಳೆಯರೇ ಮಾತ್ರ ಅಲ್ಲ, ಈ ಕಾರ್ಯಕ್ರಮ ಯಾರ್ಯಾರು ಕೇಳ್ತಾ ಇದ್ದೀರಿ, ನೀವೆಲ್ಲರೂ ಇವತ್ತಿನಿಂದನೇ ಶಪಥ ಮಾಡ್ರಿ. ನಾವು ಒಂದು 10 ಗಿಡಗಳು ಹಚ್ಚಿ ಸಾಲು ಮರ ತಿಮ್ಮಕ್ಕ ಆಗ್ಲಕ್ಕೆ ಇಲ್ಲ, ಆದ್ರೆ ನಮ್ಮ ಲೆವೆಲಲ್ಲಿ ನಾವು ಎಷ್ಟು ಒಂದು ಪ್ರಯತ್ನ ಮಾಡಬೇಕು, ಆ ಪ್ರಯತ್ನ ಮಾಡಿ ಈ ಮರ ಗಿಡಗಳನ್ನು ನಾವು ಬೆಳೆಸಬೇಕಂತಂದು ಹೇಳ್ತಾ ನಾನು ಈ ಕಾರ್ಯಕ್ರಮ, ಇಂಥ ಒಳ್ಳೆ ಒಂದು ಸೋಷಿಯಲ್ ಫಾರೆಸ್ಟ್ರಿ ಒಂದು ಕಾರ್ಯಕ್ರಮ ಚಂದ್ರಣ್ಣ ಅವ್ರು ಮಾಡ್ತಾ ಇದ್ದಾರೆ, ಅವರಿಗೆ ಮತ್ತು ಅರಣ್ಯ ಇತರ ಅವರ ಎಲ್ಲ ಸ್ಟಾಫಿಗೆ, ನಮ್ಮ ಸಿಬ್ಬಂದಿಗೆ, ನಮ್ಮ ವಿಶ್ವವಿದ್ಯಾಲಯ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ನಮಸ್ಕಾರ. ಬೀಜ ವಿಭಾಗದ ಪ್ರಾಧ್ಯಾಪಕರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ಡಾಕ್ಟರ್ ಎಂ ಎನ್ ಶಕುಂತಲಾ ಅವರು, ಅವರ ಅನಿಸಿಕೆಯನ್ನು ಹಂಚ್ಕೋತಾರೆ. ವನ ಮಹೋತ್ಸವ ಯಾಕೆ ಮಾಡ್ತಾ ಇದ್ದೀವಿ, ಏನಾಗಬೇಕಿದೆ ಬದಲಾವಣೆಗಳಂತ? ಎಲ್ಲ ಅಧಿಕಾರಿಗಳಿಂದ ಹಾಗೂ ನಮ್ಮ ವಿಶೇಷವಾಗಿ ಜಾಗೃತಿ ಮೇಡಮ್ ಅವರಿಂದನೂ ಸಹ ನೀವು ಕೇಳಿದ್ರಿ ಇಷ್ಟ ತನಕ. ವಿಶೇಷವಾಗಿ ರಾಯಚೂರು ವಿಭಾಗಕ್ಕೆ ಬಂದರೆ, ರಾಯಚೂರು ಪ್ರಾಂತ್ಯಕ್ಕೆ ಬಂದರೆ, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಈ ಒಂದು ಜಿಲ್ಲೆಯಲ್ಲಿ ನಮ್ಮ ಅರಣ್ಯ ಅಧಿಕಾರಿಗಳು ವನ ಮಹೋತ್ಸವದಲ್ಲಿ ಹಸಿರೇ ಉಸಿರು ಅನ್ನೋ ಒಂದು ಧ್ಯೇಯವನ್ನು ಇಟ್ಕೊಂಡು ಎಲ್ಲ ಭಾಗದಲ್ಲಿ ಅವರು ಗಿಡಮರಗಳನ್ನ ಬೆಳೆಸ್ರಿ, ಅದನ್ನು ಪೋಷಣೆ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ವಿಭಾಗದ ಮುಖ್ಯಸ್ಥರಾಗಿ, ಬೀಜ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾಗಿ, ನಾವು ಅವರಿಗೆ ವಿದ್ಯಾರ್ಥಿಗಳ ಸಹಯೋಗದಿಂದ ಬೀಜ ಉಂಡೆಗಳನ್ನು ಮಾಡಿಬಿಟ್ಟು ಎಲ್ಲರ ಕಡೆ ಎಲ್ಲೆಲ್ಲಿ ಪ್ರದೇಶದಲ್ಲಿ ಗಿಡಗಳಿಲ್ವೋ ಅಲ್ಲಲ್ಲಿ ಹೋಗಿ ಅದನ್ನು ವಿತರಣೆ ಮಾಡಿ ಅಲ್ಲಿ ಗಿಡಮರಗಳನ್ನು ಹಚ್ಚಬೇಕು ಅಂತ ಹೇಳಿ ಅದನ್ನು ಬೆಳೆಸಲಿಕ್ಕೆ ಸಹಾಯ ಮಾಡಬೇಕು ಅಂತ ಕೇಳಿಕೊಂಡ್ವಿ. ಅವರು ಮುಂದಿನ ವಾರದಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ಎಲ್ಲ ಕಡೆ ಎಲ್ಲೆಲ್ಲಿ ಗಿಡಮರಗಳಿಲ್ವೋ ಅಲ್ಲಲ್ಲಿ ಹಚ್ಚೋಣ ಅಂತ ಹೇಳಿ ಅವರು ಹೇಳಿದ್ದಾರೆ. ವಿಶೇಷವಾಗಿ ನಾವು ಮಹಿಳೆಯರಲ್ಲಿ ಮತ್ತು ನಾಗರಿಕರಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ನಗರದ ಅನೇಕ ಭಾಗಗಳಲ್ಲಿ ಗಿಡಮರಗಳು ಇಲ್ಲ, ಎಲ್ಲೆಲ್ಲಿ ಇಲ್ಲವೋ ದಯಮಾಡಿ ಅರಣ್ಯಾಧಿಕಾರಿಗಳನ್ನ ನೀವಾದರೂ ಸಂಪರ್ಕ ಮಾಡಿ, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಅಧಿಕಾರಿಗಳ ಮುಖಾಂತರ ನೀವು ಗಿಡಗಳನ್ನು ತೆಗೆದುಕೊಂಡು ಬಂದು ನೀವೇ ಹಚ್ಚಿ. ಯಾಕಂದರೆ ಎಲ್ಲವನ್ನೂ ಅಧಿಕಾರಿಗಳಿಂದನೇ ಮಾಡೋದನ್ನು ನಾವು ನಿರೀಕ್ಷೆ ಮಾಡೋದು ಬಿಟ್ಟು ನಾವೇ ನಾಗರಿಕರೇ ಆಗಿ ಸಾಲುಮರದ ತಿಮ್ಮಕ್ಕನಂಥ ಆದರ್ಶ ಮಹಿಳೆಯರನ್ನ ನಾವು ನೋಡಿಕೊಂಡು ಅವ್ರನ್ನ ಕಲಿಬೇಕು. ನಾವು ಅಟ್ಲೀಸ್ಟ್ ನಾವು ನಮ್ಮ ಪ್ರದೇಶದಲ್ಲಿ ಒಂದಿಷ್ಟು ಗಿಡಮರಗಳು ಜಾಸ್ತಿ ಆದರೆ, ಆದರೆ ಈಗ ಇತ್ತೀಚೆಗೆ ನಾವೆಲ್ಲ ನೋಡಿದ್ವಿ ಕೊರೋನಾ ಅಂತ ವಿಶೇಷ ಹೆಮ್ಮಾರಿಯನ್ನು ಸಹ ನೋಡಿದ್ವಿ. ಆಕ್ಸಿಜನ್ ಸಹ ಸಿಗೋದಿಲ್ಲ, ಆಮ್ಲಜನಕ ಸಹ ನಮ್ಮ ಮುಂದಿನ ಜನರೇಷನ್ಗೆ, ಮುಂದಿನ ಪೀಳಿಗೆಗೆ ನಾವು ಅದನ್ನು ಕೊಟ್ಟು ಹೋಗಬೇಕು. ಅದು ಸಾಧ್ಯ ಆಗಬೇಕಂದ್ರೆ ಹೆಚ್ಚಿನ ಗಿಡಗಳನ್ನು ನಾವು ಬೆಳಿಬೇಕು. ಅದರಿಂದ ನಾವು ಒಳ್ಳೆಯ ಗಾಳಿಯನ್ನು ನಾವು ಮುಂದಿನ ಪೀಳಿಗೆಗೆ ನಾವು ಅವರಿಗೆ ಕೊಡುಗೆಯಾಗಿ ಕೊಟ್ಟು ಹೋಗಲಿಕ್ಕೆ ಸಹಾಯಕಾರಿ ಆಗುತ್ತೆ. ಕೈ ಜೋಡಿಸಿ ಮುಂದೆ ಬಂದು ನಮ್ಮ ರಾಯಚೂರನ್ನು ಹಸಿರು ವನವಾಗಿ ಪರಿವರ್ತನೆ ಮಾಡಬೇಕು, ಅದು ನಿಮ್ಮೆಲ್ಲರ ಕೈಯಲ್ಲಿದೆ. ಅದಕ್ಕೆ ನಮ್ಮ ಒಂದು ಸ್ವಲ್ಪ ಅಳಿಲು ಸೇವೆಯನ್ನು ಮಾಡೋದ್ರ ಮೂಲಕ ಆ ಗಿಡಗಳು ಎಲ್ಲೆಲ್ಲಿದ್ದಾವೋ ಅವನ್ನು ನೀವು ನೆಡ್ರಿ, ನೆಟ್ಟಂಥ ಗಿಡಗಳನ್ನು ನೀವು ಪೋಷಣೆ ಮಾಡಿ. ಅದೇ ನಮಗೆ ಒಂದು ಕೊನೆಗೆ ನಾವು ಹೇಳ್ತಕ್ಕಂಥದ್ದು, ನಮ್ಮೊಟ್ಟಿಗೆ ಏನೂ ಬರೋದಿಲ್ಲ, ಅಟ್ಲೀಸ್ಟ್ ನಾವು ನೆಟ್ಟಂಥ ಗಿಡಗಳು ಮುಂದಿನ ಪೀಳಿಗೆಗೆ ಸಹಕಾರಿ ಆಗುತ್ತೆ. ಇದರೊಂದಿಗೆ ನಾವು ಸಮಾಜಕ್ಕಾಗಿ ಒಂದು ವಿಶೇಷ ಕೊಡುಗೆಯನ್ನು ಕೊಟ್ಟಂಗಾಗುತ್ತೆ ಅಂತ ಹೇಳಿ. ಮಂಗನಿಂದ ಮಾನವ ಬಂದನೆಂಬ ಸತ್ಯವ ಕಂಡೆದುರಲೇ ನೀ ಕಾಣುವೆ, ಆ ಸೃಷ್ಟಿಗೆ ಕೈ ಮುಗಿಯುವೆ. ಕಾಡಲ್ಲಿ ಇರುವಂತೆ ಪಡುವೆ ಭ್ರಮೆಯ ಭ್ರಮೆಯ ಭ್ರಮೆಯ ಆಲಯ ಮೃಗಾಲಯ ಆಲಯ ಮೃಗಾಲಯ ಬಾನಾಡಿಗಳ ನಿಲಯ. ಒಟ್ಟಿನಲ್ಲಿ ವನ ಮಹೋತ್ಸವ ಅಂತಂದ್ರೆ ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪರಿಸರದಲ್ಲಿನ ಗಿಡಮರಗಳನ್ನ ಹಚ್ಚೋದು, ಅವುಗಳು ನಾಶವಾಗದ ಹಾಗೆ ನಾವು ತೆಗೆದುಕೊಳ್ಳುವ ಕ್ರಮಗಳಾಗಿವೆ. ಸಾಮಾನ್ಯವಾಗಿ ಇದನ್ನು ಜುಲೈ ಮೊದಲ ವಾರದಲ್ಲಿ ಇದನ್ನು ಆಚರಿಸಲಾಗ್ತಾ ಇದೆ. ಈ ಮಹೋತ್ಸವವು ಜನರಲ್ಲಿ ಮುಖ್ಯವಾಗಿ ಮರಗಳ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು, ಮುಖ್ಯವಾಗಿ ಜಾಗತಿಕ ತಾಪಮಾನದ ಏರಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಎದುರಿಸ್ತಾ ಇದ್ದೀವಿ, ಜೊತೆಗೆ ಪರಿಸರ ಮಾಲಿನ್ಯ ಆಗ್ತಾ ಇದೆ. ಈ ಮಾಲಿನ್ಯವನ್ನು ಕಡಿಮೆ ಮಾಡಲಿಕ್ಕೆ ನಾವು ಒಂದೇ ಒಂದು ದಾರಿ ಏನಪ್ಪ ಅಂತಂದರೆ ಸಸಿಗಳನ್ನು ನೆಡುವಂಥ ಒಂದು ಕಾರ್ಯ. ಮರಗಳ ಆರೈಕೆ ಮಾಡಬೇಕು, ಅವುಗಳ ಅಗತ್ಯತೆಯನ್ನು ನಾವು ಎತ್ತಿ ಹಿಡಿಬೇಕು.

ಮತ್ತು ಇತರೆ ರೈತರಿಗೆ 45% ಸಹಾಯಧನವನ್ನು ಕೂಡ ನೀಡುತ್ತಿದೆ. ಇದಲ್ಲದೆ ರಾಜ್ಯಗಳು ಸಹ ಸೂಕ್ಷ್ಮ ನೀರಾವರಿಗೆ ರೈತರನ್ನು ಪ್ರೋತ್ಸಾಹಿಸಲು ಹೆಚ್ಚಿನ ಸಹಾಯಧನವನ್ನು ಕೂಡ ನೀಡುತ್ತಿವೆ. ಇದಕ್ಕಾಗಿ 5 ಎಕರೆವರೆಗೂ ಸಹಾಯಧನವನ್ನು ನೀಡಲಾಗುತ್ತಿದೆ. 2015-16 ಇಲ್ಲಿಯವರೆಗೆ ಪ್ರತಿ ಹನಿ ನೀರಿಗೆ ಅಧಿಕ ಉತ್ಪಾದನೆ ಅಂದರೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯಡಿಯಲ್ಲಿ ಸೂಕ್ಷ್ಮ ನೀರಾವರಿಯಲ್ಲಿ 81 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಅಳವಡಿಸಲಾಗಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ವ್ಯವಸ್ಥೆಯ 8 ವರ್ಷಗಳಲ್ಲಿ ಅಂದಾಜು 81% ಕ್ಷೇತ್ರ ಅಧಿಕವಾಗಿದೆ. ಇದಲ್ಲದೆ ಸೂಕ್ಷ್ಮ ನೀರಾವರಿ ಪ್ರದೇಶ ವಿಸ್ತರಣೆ ಮತ್ತು ರೈತರಿಗೆ ಸಹಾಯಧನವನ್ನು ನೀಡಲು 2017-18 ಸಾಲಿನ ಕೇಂದ್ರದ ಮುಂಗಡ ಪತ್ರದಲ್ಲಿ ನಬಾರ್ಡ್ ಸಹಭಾಗಿತ್ವದಲ್ಲಿ 5,000 ಕೋಟಿ ಅನುದಾನವನ್ನು ಸೂಕ್ಷ್ಮ ನೀರಾವರಿ ಕೋಶ ಅಥವಾ ಪರ್ ಡ್ರಾಪ್ ಮೋರ್ ಕ್ರಾಪ್ ಸ್ಥಾಪನೆಯನ್ನು ಮಾಡಲಾಗಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯ ಲಾಭವನ್ನು ಪಡೆಯಲು ರೈತ ಬಾಂಧವರು ಸಮೀಪದ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕಿಸಬಹುದು. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ದೇಶದ ರೈತರು ಆತ್ಮನಿರ್ಭರದೊಂದಿಗೆ ಖುಷಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ದೇಶ ಸಂಕಲ್ಪದಿಂದ ಸಿದ್ಧಿಯೆಡೆ ಧಾವಿಸುತ್ತಿದೆ. ಇದುವರೆಗೆ ಪ್ರತಿ ಹನಿ ನೀರಿನಿಂದ ಅಧಿಕ ಬೆಳೆ, ಕೇಂದ್ರ ಸರ್ಕಾರದ ಪಿಡಿಎಂಸಿ ಯೋಜನೆ ಕುರಿತು ಮಾಹಿತಿಯನ್ನ ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತೀಯ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇದ್ದು, ರೈತ ಬಾಂಧವರು ಸರಿಯಾದ ಮಳೆಯ ಪ್ರಮಾಣ ಆದಲ್ಲಿ ಮಾತ್ರ ಬಿತ್ತನೆ ಕಾರ್ಯವನ್ನು ಮಾಡಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ರೈತ ಬಾಂಧವರು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಇನ್ನು ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಕಾರ್ಯವನ್ನು ಮಾಡಬೇಕು. ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರವನ್ನು ಮಾಡಿ ಬಿತ್ತೋದ್ರಿಂದ ಅನೇಕ ಕೀಟ ಮತ್ತು ರೋಗಗಳ ಬಾಧೆಯನ್ನು ತಡೆಗಟ್ಟಬಹುದು. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದಿ ರೋಗ ಕಂಡುಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗೆ 1.7 ಮಿಲಿಲೀಟರ್ ಡೈಮಿಥೋಯೇಟ್ 30 EC ಅಥವಾ 1 ಮಿಲಿಲೀಟರ್ ಮೊನೊಕೊಟೋಫಾಸ್ 36 SL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಹತ್ತಿ ಬಿತ್ತನೆಗೆ ಸೂಕ್ತವಾದ ತಳಿಗಳು ಹೀಗಿವೆ: ACH 1155, ACH 155, RCH 864, ರಾಸಿ ಮ್ಯಾಗ್ನಾ, ರಾಸಿ NEO, ACH 199, KCH 111, KCH 9292, ಲಕ್ಷ್ಮೀ ಗೋಲ್ಡ್, AXE, ಫೋರ್ಸ್, US 7067, MRC 7383 ಮತ್ತು MRC 7347 ತಳಿಗಳನ್ನು ಬಿತ್ತಬಹುದು. ಇನ್ನು ಹತ್ತಿಯಲ್ಲಿ ಪ್ರತಿ ಎಕರೆಗೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಕುರಿತು ಹೇಳೋದಾದರೆ 40-20-20 kg ಅಂತಂದರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷನ್ನು ಕೊಡಬೇಕಾಗ್ತದೆ. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟೆಗಾಗಿ 2 ಮಿಲಿಲೀಟರ್ ಪೆಂಡಿಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿಮಿಥಲಿನ್ 38.7 CS ಕಳೆನಾಶಕವನ್ನು 300 ಲೀಟರ್ ನೀರಿಗೆ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಗಂಗಾವತಿ ಸೋನಾ ಮತ್ತು BPT 5204 ಈ ಭತ್ತದ ತಳಿಗಳನ್ನು ರೈತ ಬಾಂಧವರು ಬಳಸಬಹುದು. ಇನ್ನು ತೊಗರಿಯನ್ನು ಬಿತ್ತುವಂತಹ ರೈತ ಬಾಂಧವರು TS3R, GRG 811, BSMR 736 ತಳಿಗಳನ್ನು ಬಳಸಬಹುದು. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಪೀಡನಾಶಕವನ್ನು ಪ್ರತಿ KG ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತೋದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ತೊಗರಿ ಬೆಳೆಗೆ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 40 ಗ್ರಾಂ ರೈಸೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ತೊಗರಿ ಬಿತ್ತಿದ ದಿನ ಅಥವಾ ಮರುದಿನ 1.3 ಲೀಟರ್ ಪೆಂಡಿ ಮಿಥಲಿನ್ 30 EC ಕಳೆನಾಶಕವನ್ನು 300 ಲೀಟರ್ ನೀರಿಗೆ ಬೆರೆಸಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಶೇಂಗಾ ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. TGLPS 3, ಅಜಯ, ಕದರಿ 9 ತಳಿಗಳನ್ನು ಬಿತ್ತನೆಗೆ ಬಳಸಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆ ಬೀಜವನ್ನು 3 ಗ್ರಾಂ ಕ್ಯಾಪ್ಟಾನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕಾಗ್ತದೆ. ಸೂರ್ಯಕಾಂತಿ ಬೆಳೆ